ಆರಂಭ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ರೈತ ಬಾಂಧವರಿಗೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿ ಹವ್ಯಾಸಿ ಭಾಗವತಿಗೆ ಮತ್ತು ಅಡುಗೆ ವೃತ್ತಿ ಈ ಕುರಿತು ನಾರಾಯಣ್ ಗಣಪತಿ ಹೆಗಡೆ ಇವರೊಂದಿಗೆ ಸಂದರ್ಶನ. ಸಂದರ್ಶಕರು ಟಿಎಸ್ ಪ್ರಸಾದ್. ವಿಘ್ನೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ಗಜಮುಖನೆ ಮೆರವೇ ಕದಂತನೆ ನಿಜಗುಣಾನ್ವಿತ ಪರಶುಧಾರನೆ ರಜತ ಗಿರಿಗೊಡೆಯನ ಕುಮಾರನೆ ವಿದ್ಯಾವಾರಿಧಿಯೇ ಅಜನು ಹರಿ ರುದ್ರಾದಿಗಳು ಸಲೆಬಜಿಸುತಿ ಘರನ ವರತ ನಿನ್ನನು ತ್ರಿಜಗವಂದಿತ ತ್ರಿಜಗವಂದಿತ ಗಣಪ ಮಾಳ್ಪುದು ಮತಿಗೆ ಮಂಗಲವ ತ್ರಿಜಗವಂದಿತ ಗಣಪ ಮಾಳ್ಪುದು ಮತಿಗೆ ಮಂಗಲವ ಆತ್ಮೀಯ ಕೇಳುಗರೆ, ಗಣೇಶ ಸ್ತುತಿಯೊಂದನ್ನು ನಿಮಗೆ ಕೇಳಿಸಿದ್ದೀವಿ. ಇದರ ಹಿಂದಿರುವಂತಹ ಧ್ವನಿ ನಾರಾಯಣ ಗಣಪತಿ ಹೆಗಡೆಯವರು, ಯಲ್ಲಾಪುರ ತಾಲೂಕು ಉಮ್ಮಚ್ಚಗಿ ಗ್ರಾಮದವರು. ಇವರು ಹವ್ಯಾಸಿ ಭಾಗವತರು, ಜೊತೆಗೆ ಅಡುಗೆ ವೃತ್ತಿಯನ್ನು ಕೂಡ ಮಾಡಿಕೊಂಡಿದ್ದಾರೆ, ಹಾಗೆಯೇ ಕೃಷಿಕರು ಕೂಡ ಹೌದು. ಅವರ ಅನುಭವವನ್ನು ಇವತ್ತು ನಾವು ಕೇಳೋಣ. ನಾರಾಯಣ ಗಣಪತಿ ಹೆಗಡೆಯವರೇ ನಮಸ್ಕಾರ. ನಮಸ್ಕಾರ. ಹವ್ಯಾಸಿಯಾಗಿ ನೀವು ಭಾಗವತರಾಗಿ ಕೆಲಸವನ್ನು ಮಾಡ್ತಾ ಇದ್ರಿ, ಎಷ್ಟು ವರ್ಷದ ನಿಮ್ಮ ಒಂದು ಪರಿಶ್ರಮ ಇದೆ ಇದರಲ್ಲಿ? ಸಾಮಾನ್ಯ 40 ವರ್ಷಗಳ. ಹಾಂ, 18-19 ವರ್ಷದಿಂದ ಈ ಕ್ಷೇತ್ರದಲ್ಲಿ ಹವ್ಯಾಸಿಯಾಗಿ ಭಾಗವಹಿಸ್ತಾ ಇದ್ದೇನೆ. ಈ ಭಾಗವತಿಕೆಯನ್ನು ಹೇಗೆ ಕಲ್ತ್ರಿ? ಎಷ್ಟು ವರ್ಷದ ಹಿಂದಿನ ಒಂದು ಅನುಭವ ಇದು? ಸಾಮಾನ್ಯ ನನಗೆ 16-17 ವಯಸ್ಸಿನಲ್ಲಿ ಯಕ್ಷಗಾನ ನಮ್ಮ ಮೂಲ ಪರಂಪರೆ 2-3-4 ತಲೆಗಳಿಗಳ ಪರಂಪರೆ ಇದೆ. ಅದರ ನಿಮಿತ್ತವಾಗಿ ಅಭ್ಯಾಸ ಮಾಡಬೇಕು ಅಂತ ಅನ್ನಿಸ್ತು. ಕೃಷ್ಣ ಭಾಗವತ್ ಬಾಳೆಹದ್ದ ಅವರು ದಿವಂಗತರಾಗಿದ್ದಾರೆ, ಅವರಲ್ಲಿ ಮೂಲ ಅಭ್ಯಾಸವನ್ನು ಮಾಡಿ ತಾಳ ಅಭ್ಯಾಸ, ಕೆಲವಷ್ಟು ಪದ್ಯಗಳು ಮತ್ತು ಕೆಲವಷ್ಟು ರಾಗಗಳನ್ನೆಲ್ಲ ಅಭ್ಯಾಸ ಮಾಡಿ ಆನಂತರ ರಾಮಚಂದ್ರ ಭಾಗವತ್ ಕವಾಳೆ, ಆರ್ ಪಿ ಹೆಗಡೆ ಮೂರೂರು ಅವ್ರ ಹತ್ರ ಎಲ್ಲ ಆಮೇಲೆ ಅಭ್ಯಾಸ ಮಾಡಿ ಅದನ್ನು ಹವ್ಯಾಸಿಯಾಗಿ ಬಳಸ್ಕೋತಾ ಬಂದಿದ್ದೇನೆ. ಈಗ ಭಾಗವತಿಕೆಯನ್ನು ಮಾಡುವಾಗ ಕ್ಲಾಸಿಕಲ್ ಅಥವಾ ಒಂದು ಶಾಸ್ತ್ರೀಯವಾಗಿ ಕಲಿಯುವಂಥದ್ದು ಮತ್ತು ಈ ಶಾಸ್ತ್ರೀಯ ಸಂಗೀತದ ಹಿನ್ನೆಲೆ ಇದ್ರೆ ಏನಾದರೂ ಅನುಕೂಲ ಆಗ್ತದ? ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡಿದ್ರೇನೆ ಅದಕ್ಕೊಂದು ಬೆಲೆ ಬರುತ್ತೆ. ತಾಳಗಳ ಚೌಕಟ್ಟು, ಅದರ ಲೆಕ್ಕಾಚಾರಗಳಿವೆ ಇಂತಿಷ್ಟೇ, ಮತ್ತು ಕೆಲವು ರಾಗಗಳ ಬಳಕೆ. ನಮ್ಮ ಯಕ್ಷಗಾನದಲ್ಲಿ ವಿಶೇಷ ಅಂದರೆ ಶ್ರುತಿ ತಪ್ಪಿತು ಅಂತಾದರೆ ರಾಗನೂ ತಪ್ಪಿದೆ ಅಂತಲೇ ಅರ್ಥ. ಹಾಗಾಗಿ ಅದನ್ನು ಅಚ್ಚುಕಟ್ಟಾಗಿ ಅದನ್ನು ನಿಭಾಯಿಸಿಕೊಂಡು ಬಳಸಬೇಕಾಗ್ತದೆ. ಈಗ ತೆಂಕುತಿಟ್ಟು ಮತ್ತು ಬಡಗುತಿಟ್ಟು ಪ್ರಸ್ತುತದಲ್ಲಿ ಏನಾದರೂ ವ್ಯತ್ಯಾಸ ಉಂಟಾ ಪ್ರಸ್ತುತಿಪಡಿಸುವಂತ ಒಂದು ಸಂದರ್ಭದಲ್ಲಿ? ಟೆಂಕುನ ಪ್ರಕಾರಗಳೇ ಸ್ವಲ್ಪ ಮಟ್ಟಿಗೆ, ತಾಳಗಳ ಎಲ್ಲ ಇದು ಒಂದೇ ಇದೆ, ಆದರೆ ಬಡಗಿಗೆ ನೃತ್ಯದಲ್ಲಿ ಹೆಚ್ಚು ಮಹತ್ವ ಇದೆ. ಬಡಗಿನಲ್ಲಿ ನೃತ್ಯ, ಮತ್ತೆ ಈಗ ಮಾತಾಡುವಾಗ ಶ್ರುತಿಗಳ ಇದು ಜಾಸ್ತಿ ಇದೆ. ಹಾಗಾಗಿ ಬಡಗಿಗೆ ಟೆಂಕಿಗೆ ವ್ಯತ್ಯಾಸ ಅಷ್ಟು. ಈಗ ಇತ್ತೀಚೆಗೆಲ್ಲ ಕಾಲಮಿತಿಯ ಒಂದು ಯಕ್ಷಗಾನ ಬಂದಿದೆ, ಅದಕ್ಕೂ ಹೊಂದಾಣಿಕೆ ಮಾಡಿಕೊಂಡು ಭಾಗವತಿಗೆ ಕೂಡ ಬೇಕಾಗ್ತದೆ. ಈಗ 5 ಗಂಟೆ ಒಂದು ಪ್ಲಾಟ್ ಇದೆ ಅಂದ್ರೆ ಅದನ್ನು 2 ಗಂಟೆಯೆಲ್ಲ 1 ಗಂಟೆಯೆಲ್ಲ ಪ್ರಸ್ತುತಪಡಿಸುವಾಗ ಸ್ವಲ್ಪ ಕಷ್ಟ ಅಂತ ಅನಿಸೋದಿಲ್ವ? ಕಷ್ಟ ಅಂತ ಅನಿಸ್ತದೆ. ಆದ್ರೆ ನಿರ್ದಿಷ್ಟ ಪದ್ಯಗಳು, ಪಾತ್ರಗಳ ಆಯ್ಕೆ, ಇಂತಿಷ್ಟು ಚೌಕಟ್ಟಿನಲ್ಲಿ 1 ಗಂಟೆನೋ 1.5 ಗಂಟೆಯಲ್ಲೇ ಮುಗಿಸ್ಬೇಕು ಅಂತಾದ್ರೆ ಅಷ್ಟೇನೆ ಮಾತಾಡುವುದು, ಇಂತಿಷ್ಟೇ ಪದ್ಯಗಳನ್ನು ಹೇಳುವುದು ಅಂತ ಒಂದು ಚೌಕಟ್ಟು ಹಾಕೊಂಡು ಆ ರೀತಿಯಲ್ಲಿ ಮಾಡಬೇಕಾಗ್ತದೆ. ಈಗ ನೀವು ಹವ್ಯಾಸಿಯಾಗಿ ಈ ಭಾಗವತಿಕೆಯನ್ನು ಮುಂದುವರಿಸುವಂತ ಒಂದು ಸಂದರ್ಭದಲ್ಲಿ ವರ್ಷಕ್ಕೆ ಎಷ್ಟು ಕಾರ್ಯಕ್ರಮಗಳು ಸಿಗ್ತವೆ ನಿಮಗೆ? ನಾನು ಈಗೀಗ ಈ ಕ್ಯಾಟ್ರಿನ್ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಕಡಿಮೆ ಮಾಡಿದ್ದೇನೆ. ಮೊದಲು ಸಾಮಾನ್ಯ 60 ಕಾರ್ಯಕ್ರಮದವರೆಗೂ ಹೋಗಿದ್ದೇನೆ ಒಂದು ವರ್ಷದಲ್ಲಿ. 50-60 ಜಾಸ್ತಿನೇ ಆಗಿದೆ. ಅಲ್ಲಿವರೆಗೇನು ಕೂಡ ಬಯಲಾಟಗಳು, ತಾಳಮದ್ಲೆಗಳು, ಹೀಗೆ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ. ಆಮೇಲೆ ಸಾಮಾನ್ಯ ಈಗ ಭಾಗವತರ ಒಂದು ಜವಾಬ್ದಾರಿ ಅಂದರೆ ಅವರು ಬೇರೆ ಬೇರೆ ಪಾತ್ರಗಳನ್ನು ಹಂಚುವಂಥದ್ದು ಅಂತ ಹೇಳಿ, ಇಂಥವರಿಗೆ ಇಂಥ ಇಂಥ ಪಾತ್ರಗಳು ಬೇಕಾಗ್ತದೆ ಅಥವಾ ಕೊಡುವಂತಹದ್ದು. ಈಗ ಯಕ್ಷಗಾನದಲ್ಲಿ ಮತ್ತು ಯಕ್ಷಗಾನ ತಾಳಮದ್ದಲ್ಲಿ ಈ ಹಂಚುವಿಕೆಯಲ್ಲಿ ಏನಾದರೂ ವ್ಯತ್ಯಾಸ ಉಂಟಾ? ಅದು ಸಾಮಾನ್ಯವಾಗಿ ಒಂದು 1/4 ಗಂಟೆ 3/4 ಗಂಟೆ ಮೊದಲೆಲ್ಲ ಸೇರಿದಾಗ, ಈಗೇನು ಪಾತ್ರ ವರ್ಗದಲ್ಲಿ ತಾನೇ ಇದನ್ನು ಹೇಳ್ತೇನೆ ಇದನ್ನು ಹೇಳ್ತೇನೆ ಅನ್ನುವಂಥ ಒಬ್ಬೊಬ್ಬರ ಇದು ಇರ್ತದೆ, ಅವರ ಆಯ್ಕೆ ಇರ್ತದೆ ಅಥವಾ ಭಾಗವತರು ಹೇಳುವಂಥದ್ದು. ಅವು ಸಾಮಾನ್ಯವಾಗಿ ಅವರ ಆಯ್ಕೆನೂ ಇರ್ತದೆ. ನಿಮಗೆ ಈ ಪಾತ್ರಗಳೇ ವ್ಯವಸ್ಥಿತವಾಗಿ ಸೂಟ್ ಆಗ್ತದೆ ಅಂತ ಹೇಳಿ ಭಾಗವತರು ಮಾಡುವ ಕ್ರಮ ಮುಂಚಿನಿಂದನೂ ಬಂದಿದೆ. ಈಗೇನಾಗಿದೆ ಕೇಳಿದ್ರೆ ನಾನು ಇದನ್ನೇ ಹೇಳ್ತೇನೆ ನಾನು ಇದನ್ನೇ ಮಾಡ್ತೇನೆ ಅನ್ನೋದು ಬಂದಿದೆ. ಅನಿವಾರ್ಯವಾಗಿ ಕೆಲವೊಂದು ಟೈಮ್ನಲ್ಲಿ ಹೊಂದಿಕೊಂಡು ಹೋಗೋದು ಬಂದು ಬರ್ತದೆ. ಈಗ ಕಾಲಮಿತಿಯಲ್ಲಿ ಯಕ್ಷಗಾನವನ್ನು ಯಕ್ಷಗಾನ ತಾಳಮದ್ದಲ್ಲಿ ಮುಗಿಸಬೇಕು ಅಂತ ಒಂದು ಸಂದರ್ಭದಲ್ಲಿ ಯಾವ ಪದ್ಯಗಳನ್ನು ಆಯ್ಕೆ ಮಾಡಿಕೊಳ್ಬೇಕು, ಯಾವುದನ್ನು ಬಿಡಬೇಕು ಅಂತ ಹೇಗೆ ನಿರ್ಧಾರ ಮಾಡೋದು? ಸಾಮಾನ್ಯವಾಗಿ ಕತೆ ಅಂತ ಬಂದಿರ್ತದಲ್ಲ, ಆ ಕಥೆಯನ್ನು ಜನರಿಗೆ ರೂಪಿಸುವ ಮಟ್ಟದಲ್ಲಿ ಆ ನಿಟ್ಟಿನಲ್ಲೇ ತೆಗೆದುಕೊಂಡು ಹೋಗಬೇಕಾಗ್ತದೆ. ಈಗ ಒಂದು ಪಂಚವಟಿ ಒಂದು ಇಟ್ಕೊಳ್ಳಿ ನೀವು, ಅಲ್ಲಿ ರಾಮ, ಲಕ್ಷ್ಮಣ, ಸೀತೆ, ಶೂರ್ಪನಖಿ ಹಿಂಗೆ ಎಲ್ಲ ಪಾತ್ರಗಳು ಬರ್ತವೆ. ಅದನ್ನು ಶೂರ್ಪನಖ ಮಾನಭಂಗದವರಿಗೆ ಮಾಡಬೇಕು ಅಂತಾದರೆ ಮೇನು ಆಗಿ ರಾಮ, ಲಕ್ಷ್ಮಣ, ಶೂರ್ಪನಖಿ ಮೂರು ಜನ ತಗೊಂಡು ಅದನ್ನು ಜನರಿಗೆ ಆ ಕಥೆಯನ್ನು ರೂಪಿಸ್ಲಿಕ್ಕೆ ಸಾಧ್ಯ ಇರ್ತದೆ. ಹೀಗೆ ಅವಾವ ಪ್ರಸಂಗಕ್ಕೆ ಅನುಗುಣವಾಗಿ ಅವಾವ ರೀತಿಯಲ್ಲಿ ಮಾಡಿಕೊಂಡು ಚೌಕಟ್ಟಿನಲ್ಲಿ ಮಾಡಿಕೊಂಡು ಹೋಗುವುದು ಅನಿವಾರ್ಯತೆ ಇರ್ತದೆ. ಈಗ ಶಾಲಾ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಯಕ್ಷಗಾನ ಒಂದು ಆಖ್ಯಾನವನ್ನು ಪ್ರಸ್ತುತಪಡಿಸಬೇಕು ಅಂತ ಇಟ್ಕೊಳ್ಳಿ, ಅದಕ್ಕೊಂದು ಪೂರ್ವ ತಯಾರಿಯೆಲ್ಲ ಹೇಗೆ ನಡೀತದೆ? ಕೆಲವೊಂದು ಮಟ್ಟದ ಸಮಯ ಮಿತಿ ಇದ್ರೆ ಅದಕ್ಕೆ 1 ಅಥವಾ 2 ಶಾಲೆಯಲ್ಲಿ ಟ್ರಯಲ್ಗಳನ್ನು ಅಭ್ಯಾಸ ಮಾಡಿಸ್ಕೊಂಡು ಅವರಿಗೆ ಇಂತಿಷ್ಟೇ ಪದ್ಯಕ್ಕೆ ಇಂತಿಷ್ಟೇ ನೃತ್ಯ ಮಾಡಬೇಕು, ಇಂತಿಷ್ಟೇ ಮಾತನಾಡಬೇಕು ಅಂತ ಅಷ್ಟು ಮಾಡಿಕೊಂಡು ಸಮಯ ಮಿತಿಯಲ್ಲಿ ಚೌಕಟ್ಟಿನಲ್ಲಿ ಮಾಡಬೇಕು. ಈಗ ಎಷ್ಟೋ ಸಾರಿ ಅರ್ಥಗಾರಿಕೆಯು ಕೂಡ ಅಂದರೆ ಮರೆತು ಹೋಗುವಂಥ ಸಾಧ್ಯತೆ ಕೂಡ ಇರ್ತದೆ. ಅದಕ್ಕೆ ಈಗ ನಾಟಕದಲ್ಲೇ ಇರ್ತದಿಲ್ಲ, ಹಿಂದಿಂದ ಅದನ್ನು ಸ್ವಲ್ಪ ಆ ರೀತಿಯಲ್ಲಿ ಮಾಡಿಕೊಂಡು ಹೋಗೋದೇ ಆಗ್ತದೆ. ಯಕ್ಷಗಾನದಲ್ಲೂ ಕೂಡ ಅಂಥ ಸಂದರ್ಭ ಬರ್ತದೆ ಮಕ್ಕಳಿಗೆ ಅಂದರೆ ಹೊಸದಾಗಿ ಆಗಿರ್ತದಿಲ್ಲ. ಮತ್ತು ಈಗ ಟ್ರಯಲ್ ನಡೆಸುವಾಗ ಏನು ನಾವು ಅಷ್ಟೇ ಇರ್ತೇವೆ, ಸಭೆಯನ್ನು ನೋಡಿದ ಕೂಡಲೇ ಕೆಲವು ಜನರಿಗೆ ಮರೆತು ಹೋಗ್ತದೆ, ಸ್ವಲ್ಪ ಆಗ್ತದೆ, ಭಯ ಆಗ್ತದೆ. ಅದನ್ನೆಲ್ಲ ಒಂದು ಚೌಕಟ್ಟಿನಲ್ಲಿ ಮಾಡ್ಕೊಂಡು ತಗೊಂಡು ಹೋಗ್ಬೇಕಾಗ್ತದೆ. ಈಗ ತಾಳಮದ್ದಳಿಯಲ್ಲಿ ಒಂದು ಭಾಗವತಿಕೆ ಮಾಡುವಂತಹದ್ದು ಮತ್ತು ಯಕ್ಷಗಾನದಲ್ಲಿ ಭಾಗವತಿಕೆ ಮಾಡುವಂತಹದ್ದು ಯಾವುದು ಸುಲಭ ನಿಮಗೆ? ನೃತ್ಯ ಇದ್ದಾಗ ಸ್ವಲ್ಪ ಕಷ್ಟ ಆಗ್ತದೆ ಹವ್ಯಾಸಿಗರು ಅಂತ ಕ್ಷಣ. ಅದನ್ನು ವೃತ್ತಿಯಲ್ಲಿ ಇಲ್ಲದವ್ರು ನೃತ್ಯದವರು ಬಂತು, ಈಗ ಹಿಮ್ಮೇಳದವರಾದರೂ ಬಂತು, ಅವರಿಗೆ ಅದು ವೃತ್ತಿಯಾಗಿರುವುದಿಲ್ಲ, ಅದು ಹೊಂದಾಣಿಕೆಗೆ ಸ್ವಲ್ಪ ಕಷ್ಟ ಬರ್ತದೆ. ಹಾಗಾಗಿ ಎರಡೂ ಪಾತ್ರಧಾರಿಗಳು ಹಿಮ್ಮೇಳದವರು ಒಟ್ಟಿಗೆ ಕೂಡಿಸಿಕೊಂಡು ತಗೊಂಡು ಹೋಗಬೇಕಾಗ್ತದೆ. ತಾಳಮದ್ಲೆಯಲ್ಲ ಆದರೆ ಬಾಕಿ ನೃತ್ಯದವರು ಮುಂದೆ ಇರುವುದಿಲ್ಲ, ಎಲ್ಲ ಕೂತುಕೊಂಡಿರ್ತಾರೆ ಮಾತನಾಡುವವರು ಪಾತ್ರಧಾರಿಗಳು. ಹಿಮ್ಮೇಳದವರು ಎಷ್ಟು ಬೇಕಷ್ಟು ಕಸರತ್ತು ಅಥವಾ ಅವರ ಒಂದು ಇದನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಈಗ ಪ್ರೇಕ್ಷಕರ ಒಂದು ಪ್ರತಿಕ್ರಿಯೆಯನ್ನು ಹೇಗೆ ಅಗ್ರಾಣಿಸುವುದು ಅಂತ ಹೇಗೆ ತಿಳ್ಕೊಳ್ಳುವಂಥದ್ದು ಅಂದರೆ ಚಪ್ಪಾಳೆ ಅಥವಾ ಅವರ ಒಂದು ಇದ್ರ ಮೇಲೆ ನಮ್ಮದು ಹೇಗೆ ಹೋಗ್ತಾ ಇದೆ ಅನ್ನೋದು ಗೊತ್ತಾಗ್ತದೆ. ಒಳ್ಳೆ ಪದ್ಯ ಬಂತು ಅಂತಂದರೆ ಚಪ್ಪಾಳೆ ಸೀಟಿಗಳ ಹೊಡೆದೇ ಹೊಡಿತಾರೆ ಸಾಮಾನ್ಯವಾಗಿ. ಈಗ ನಾನು ಪದ್ಯ ಹೇಳುವಾಗ 1-2-3 ಪದ್ಯಕ್ಕಾದ್ರೂ ಬಂದೇ ಬರ್ತದೆ, ಅದು ಇಷ್ಟು ವರ್ಷದ ಅನುಭವದಲ್ಲಿ. ಅಂತಹ ಒಂದು ಪ್ರಸಂಗದ ಒಂದು ಪದ್ಯವನ್ನು ನೆನಪಿಸ್ಕೊಳ್ಬಹುದಾ? ನೆನಪಬಹುದು, ಒಂದು ಭಾಮಿನಿ ಹೇಳ್ತೇನೆ. ಇದು ಗದಾಪರ್ವದಲ್ಲಿ ಸಂಜಯ ಮತ್ತು ಕೌರವನ ಭೇಟಿ. ಆಗ ಸಂಜಯನ ಹತ್ರ ಕೌರವ ಹೇಳುವಂತ ಒಂದು ಸನ್ನಿವೇಶ. ಸಂಜಯನೆ ನೀ ಕೇಳು ಆದಡಲೆ ಸಂಜಯನೆ ನೀ ಕೇಳು ಆದಿ ಸುಕೃತ ವಿಶಾಲವನವಿದು ಆದಿ ಸುಕೃತ ವಿಶಾಲವನವಿದು ಸೀದು ಹೋದರೆ ಸೀದು ಹೋದರೆ ಜಯ ಸಿರಿಯು ಜಂಗುಳವ ಜಾರಿದರೆ ಆಧರಿಸುವವರ್ಯಾರು ವಿಧಿ ವಿಧಿ ಬರೆದಾದಿ ಅಕ್ಷರಕ್ಕಿನ್ನು ಪ್ರತಿಕೂಲಾದಿಗಳುಂಟೆ ಎಂದೆನು ತ ಕಂಬನಿ ದುಂಬಿ ಉಸುರಿದನು ಚೀಟಿ ಹೊಡೆಯುವ ಅಂತ ಅನಿಸ್ಬೇಕು. ನಮ್ಮ ಕೇಳುವರಿಗೂ ಕೂಡ ಹಾಗೆ ಅನಿಸಿರ್ಬೋದು ಅಂತ ಭಾವಿಸ್ತೇನೆ. ನಾರಾಯಣ ಗಣಪತಿ ಹೆಗಡೆಯವರೇ, ಸ್ವಲ್ಪ ಯಕ್ಷಗಾನದಿಂದ ನಾವು ಅಡುಗೆ ಮನೆಗೆ ಹೋಗುವ, ಈ ಅಡುಗೆ ಹವ್ಯಾಸ ಯಾವಾಗಿಂದ ಆರಂಭ ಆಯಿತು? ಸಾಮಾನ್ಯ ನನಗೆ 32-33 ವಯಸ್ಸು, ನಾವು 3 ಮಂದಿ ಅಣ್ಣತಮ್ಮಂದಿರು. ಆ ಒಂದು ಸಂದರ್ಭದಲ್ಲಿ ಅಂದರೆ ಡಿವೈಡ್ ಆಗುವಂಥ ಸಂದರ್ಭ ಬಂತು. ಆಗ ಸ್ವಲ್ಪ ಎಲ್ಲ ಸಮಸ್ಯೆಗಳು ಬರ್ತಾವಲ್ಲ, ಆ ಒಂದು ಹಿನ್ನೆಲೆಯಲ್ಲಿ ಅದನ್ನು ಪ್ರಾರಂಭಿಸಿದ್ದು. ಅದು ಈಗ ಬಹಳ ಮಟ್ಟಿಗೆ ಬೇರೂರಿದೆ. ನಾನು ಬಿಡ್ತೇನೆ ಅಂದರೂ ಒಂದು 3-4 ವರ್ಷ ಬಿಡದ ಒಂದು ಮಟ್ಟಕ್ಕೆ ಬೆಳೆದಿದೆ. ದೊಡ್ಡ ದೊಡ್ಡ ಮದುವೆ ಸಮಾರಂಭಗಳಿಗೆಲ್ಲ ನೀವು ಅಡುಗೆ ಮಾಡಿದ್ದೇನೆ? ನಾನು ಸಾಮಾನ್ಯವಾಗಿ ಜನರನ್ನು ಸೇರಿಸಿಕೊಂಡು 6,000-7,000 ಜನರವರೆಗಿನ ಅಡುಗೆಯಲ್ಲೂ ಮೇನ್ ಕುಕ್ ಆಗಿ ಕೆಲಸ ಮಾಡಿದೆ. ಈಗ ಅಡುಗೆಯನ್ನು ಸಿದ್ಧ ಮಾಡುವಂತಹ ಒಂದು ಸಂದರ್ಭದಲ್ಲಿ ಯಾವ ರೀತಿಯ ಒಂದು ಯಾಂತ್ರೀಕರಣ ಎಲ್ಲ ಆಗಿದೆ ಈಗ? ಯಂತ್ರೀಕರಣ ಅಂದರೆ ಈಗ ವಿಶೇಷವಾಗಿ ನಾವು ಯಾವುದೇ ಕಂಪನಿಯ ಪ್ರಾಡಕ್ಟನ್ನು ಬಳಸುವುದಿಲ್ಲ. ಅಂದರೆ ಯಾವುದೇ ಸಾಂಬಾರ್ ಪುಡಿ ಅದು ಯಾವುದನ್ನೇ ಬಳಸುವುದು, ಎಲ್ಲ ಸ್ವಂತ ರೆಡಿ ಮಾಡಿ ಅದನ್ನು ಅಡುಗೆಯನ್ನು ಮಾಡುವುದು. ಈಗ ಬೀಸುವುದಕ್ಕೆಲ್ಲ ಒಂದು ಹೊಸ ಯಂತ್ರಗಳು ಬಂದಿದೆ, ಅದನ್ನೊಂದೇ ಬಳಸುವುದು ಹೆಚ್ಚಾಗಿ. ತರಕಾರಿ ಹೆಚ್ಚುವುದಕ್ಕೆ ಇದಕ್ಕೆ ಎಲ್ಲ ಚಾಕು ಅಥವಾ ಕೈಯಿಂದ, ಅಷ್ಟು ಕೈಯಿಂದನೇ. ರುಬ್ಬುವುದಕ್ಕೆ ಮಾತ್ರ ಯಾಂತ್ರಿಕವನ್ನು ಬಳಸ್ತೇವೆ, ಬಾಕಿ ಎಲ್ಲ ಸ್ವಂತ ರೆಡಿ ಮಾಡಿ ಎಷ್ಟೇ ಐಟಮ್ಸ್ಗಳಿದ್ರು ಕೂಡ ಅದನ್ನು ಮಾಡೋದು. ಹೀಗೆ ಈಗ ಒಂದು ಎಷ್ಟು ಜನ ಆಗ್ತಾರೆ ಅಂತ ಒಂದು ಅಂದಾಜು ಹೇಳಿರ್ತಾರೆ, ಅದಕ್ಕಿಂತ ದಿಢೀರ್ ಜಾಸ್ತಿ ಆದರೆ ಅಥವಾ ಕಡಿಮೆ ಆದರೆ ಏನು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೇಕಾಗ್ತದೆ? ಒಂದು ಈಗ 1,000 ಜನ ಅಂತ ಹೇಳಿರ್ತಾರೆ, 1,500 ಜನ ಇರ್ತಾರೆ. ಆಗ ದಿಢೀರ್ ಮಾಡುವುದಾದರೆ ಆಗ ಏನಾದರೂ ಈ ಪ್ರಾಡಕ್ಟನ್ನು ಬಳಸಿ ಒಂದು 1/2 ಗಂಟೆಯಲ್ಲಿ ರೆಡಿ ಮಾಡುವಂಥ ಪ್ರಸಂಗ ಆಗ ಬರ್ತದೆ. ಬಂದಿದೆ ಕೂಡ ಈ ಇಷ್ಟು ವರ್ಷದ ನನ್ನ ಒಂದು ಇದರಲ್ಲಿ ಒಂದು 4-5 ಬಾರಿ ಆ ಸಂದರ್ಭ ಬಂದಿದೆ. ಈಗ ಅನ್ನದ ಪ್ರಮಾಣವನ್ನು ಜಾಸ್ತಿ ಮಾಡಬೇಕು ಅಂದರೆ ಮೊದಲೇ ನೀರಲ್ಲಿ ಇಟ್ಟು ಸಿದ್ಧ ಮಾಡ್ಕೊಂಡು ಇಟ್ಟಿರ್ತೀರ? ನೀರು ಕುದಿತಾ ಇರ್ತದೆ, ಆಗ ಅದಕ್ಕೆ ಆ ನಂತರ ನಾವು ಅಕ್ಕಿಯನ್ನು ತೊಳೆದು ಹಾಕಿ ಒಂದು 15-20 ನಿಮಿಷದಲ್ಲಿ ಅನ್ನಗಳನ್ನು ಒಂದು 50 kg ದೊಡ್ಡದ ಬಾಂಡೆಯಲ್ಲಿ ಒಂದು 50 kg ರೆಡಿ ಮಾಡಬಹುದು. ಅದಕ್ಕೆ ಆದಂಥ ವ್ಯವಸ್ಥೆಗಳು ಇರ್ತವೆ. ಅದನ್ನು ಕುದಿಸಿ ಅಂದರೆ ತೋಡು ಹಾಕಿ ದೊಡ್ಡ ಹೋಲ್ ಬುಟ್ಟಿ ಟೈಪ್ ಇರ್ತದಲ್ಲ, ಅದಕ್ಕೆ ತೋಡು 15-20 ನಿಮಿಷ ಕುದಿಯುವ ನೀರು ಇದ್ದರೆ ರೆಡಿ ಆಗುತ್ತೆ. ಈ ಸಾಂಬಾರು ಉಳಿದ ಪದಾರ್ಥಗಳನ್ನು ರೆಡಿ ಮಾಡುವುದೇ ಸ್ವಲ್ಪ ಸಮಸ್ಯೆ. ಸ್ವಲ್ಪ ಉದ್ದ ಮಾಡುವುದು ಅದು ಅನಿವಾರ್ಯ ಆಗುತ್ತದೆ. ಬಂದವರಿಗೆ ಊಟ ಹಾಕಬೇಕು ಹಾಗಾಗಿ. ಆಮೇಲೆ ಈಗ ಇದಕ್ಕೆ ಪೂರಕವಾಗಿ ಬೇಕಾಗಿರುವಂತಹ ಪಾತ್ರೆ ಒಗ್ಗರಿ ಸಾಮಾನುಗಳೆಲ್ಲ ನಿಮ್ಮಲ್ಲಿ ಲಭ್ಯ ಇದೆಯಾ? ಲಭ್ಯ ಇದೆ. 1,500 ಜನಿಗೆ ಆಗುವಷ್ಟು ಪಾತ್ರೆಗಳು ಮತ್ತೆ ಗ್ರೈಂಡರು, ಮಿಕ್ಸರು, ಈ ಹೊಸ ಒಲೆ, ಸಿಲಿಂಡರ್, ಗ್ಯಾಸ್ ಒಲೆಗಳು ಎಲ್ಲ ರೆಡಿ ಇದೆ. ಮಾಡುವುದು ಬಡಿಸುವುದು ಅಷ್ಟಕ್ಕೂ. ಈಗ ಒಂದು 500 ಜನಕ್ಕೆ ಅಡುಗೆಯನ್ನು ಸಿದ್ಧತೆ ಮಾಡಬೇಕು, 1,500 ಜನಕ್ಕೆ ಸಿದ್ಧತೆ ಮಾಡಿಕೊಳ್ಬೇಕು ಅಂತ ಪಾತ್ರಗಳ ಆಯ್ಕೆಯಲ್ಲಿ ಕೂಡ ನಿಮಗೆ ಒಂದು ಸ್ವಾತಂತ್ರ್ಯ ಇದೆ. ನಾನೇ ಅದು ಆವಾಗ ಜನರಿಗೆ ಬೇಕಾಗುವಷ್ಟನ್ನು ಸಿದ್ಧ ಮಾಡಿಕೊಂಡು ಗಾಡಿಯಲ್ಲಿ ತಗೊಂಡು ಹೋಗೋದು ಒಂದು ಕ್ರಮ. ಆಮೇಲೆ ನಿಮ್ಮ ಪೂರಕವಾಗಿ ನಿಮ್ಮ ಸಹಾಯಕರು ಎಷ್ಟು ಜನ ಇದ್ದಾರೆ, ಅವರ ಒಂದು ಸಹಾಯ ಹೇಗೆ ಪಡಿತಾ ಇದ್ರಿ? ಸಾಮಾನ್ಯವಾಗಿ ಈಗ ಒಂದು 500 ಜನರ ಅಡಿಗೆ ಅಂತ ಆದರೆ ಅಲ್ಲಿಯ ಅವರು ಮಾಡಿಸುವವರ ಒಂದು ಆಯ್ಕೆಗಳು ಅಂದರೆ ಎಷ್ಟು ಐಟಮ್ಸ್ ಇದ್ದಾವೆ, ಏನು ಕೆಲವೊಮ್ಮೆ ಈ ಮಧ್ಯಾಹ್ನದ ಊಟಕ್ಕೆ ಪುರಿ ಕೊಡುವುದು ಅಂತೆಲ್ಲ ಇರ್ತದೆ, ಆಗ ಒಂದು ಸ್ವಲ್ಪ ಜನಗಳು ಜಾಸ್ತಿಯನ್ನು ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲದೆ ಸಾಮಾನ್ಯವಾಗಿ 100 ಜನರಿಗೆ 2-3 ಜನರಲ್ಲಿ ಅಡುಗೆಯನ್ನು ಮಾಡಬಹುದು. 500 ಜನರು ಆ ಮಟ್ಟದಲ್ಲಿ ಜನರನ್ನು ತಗೊಂಡು ಹೋಗ್ಕೊಂಡು ಮಾಡೋದು ಬರ್ತದೆ. ಈಗ ಸಿಹಿ ತಿಂಡಿಯಲ್ಲಿ ಏನೇನು ಮಾಡ್ತೀರಿ? ನಾನು ಸಿಹಿ ತಿಂಡಿಯಲ್ಲಿ ಕೇಸರಿ, ಕೆಲವು ಲಾಡುಗಳ ಎಲ್ಲ ಐಟಮ್ಸು, ಮತ್ತೆ ಹಾ ಇನ್ನು ಬೂಂದಿ ರವೆ ಹಿಟ್ಟು ಆ ಲಾಡುಗಳು, ಕೇಸರಿ, ಮತ್ತೆ ಅದನ್ನು ಜಿಲೇಬಿ ಒಂದನ್ನು ಬಿಟ್ಟು ನಮ್ಮ ತಮ್ಮನವರು ಮಾಡ್ತಿದ್ರು, ಅದ್ರ ಕಾರಣದಿಂದ ಅದನ್ನು ಒಂದು ಓವರ್ಟೇಕ್ ಮಾಡಲಿಲ್ಲ. ಉಳಿದೆಲ್ಲ ಐಟಮ್ಸ್ಗಳನ್ನು ಸಾಮಾನ್ಯವಾಗಿ ಮಾಡ್ತೇನೆ. ಇಲ್ಲಿ ಹೋಳಿಗೆ ಪ್ರಚಲಿತ ಹೋಳಿಗೆ ಉಂಟು, ಕಾಯಿ ಹೋಳಿಗೆ ಬೇಕು ಅಂತಾರ? ಹೌದು ಬೇಕು ಅಂತಾರೆ, ಬೇಳೆ ಹೋಳಿಗೆ, ಕಾಯಿ ಹೋಳಿಗೆ ಇದೆಲ್ಲ ಮಾಡಬಹುದು, ಅದನ್ನೆಲ್ಲ ಮಾಡ್ತೇನೆ. ಆಮೇಲೆ ಈಗ ಸರ್ವಿಸ್ ಅಥವಾ ಒಂದು ಸೇವೆಯನ್ನು ಕೊಡುವಂತವ್ರು ಅವರು ಕೂಡ ನಿಮ್ಮಲ್ಲೇ ಲಭ್ಯ ಇದ್ದಾರೆ ಅಥವಾ ಹೊರಗಿನ ತರಿಸಬೇಕಾಗ್ತದೆ? ಹೇಗೆ ಸೇವೆಯವರು ಬಹಳ ಕಡಿಮೆ ಇದ್ದಾರೆ ಇನ್ನು ಅಂತ ಒಂದು ಅದೆಲ್ಲ ಇದೆ, ಅದೆಲ್ಲ ವ್ಯವಸ್ಥೆ ಇದೆ. ಬಡಿಸುವವರಿಗೂ ವ್ಯವಸ್ಥೆ ಇದೆ, ತರಕಾರಿ ಹೆಚ್ಚುವವರಿಗೂ ವ್ಯವಸ್ಥೆ ಇದೆ, ಎಲ್ಲ ವ್ಯವಸ್ಥೆಗಳು ಇದ್ದಾವೆ. ಈ ಬಫೆ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳುವಂಥದ್ದು ಇರ್ತದಲ್ಲ, ಅದರ ಒಂದು ಅನುಕೂಲತೆ ಏನು, ಏನು ತೊಂದರೆ ಇದೆ ಬಫೆಯಲ್ಲಿ? ಈಗ ಸಾಮಾನ್ಯವಾಗಿ ಈಗ ನಾವು ಈಗ ಪಂಕ್ತಿಯಲ್ಲಿ ಏನು ಹಾಕಿ ಬಡಿಸ್ತೇವಲ್ಲ ಆಗ ಸಾಮಾನ್ಯ 20-25 ನಿಮಿಷಗಳು ಗ್ಯಾಪ್ ಇರ್ತವೆ. ಈ ಬಫೆ ಅಂತಂದ್ರೆ 500 ಜನಕ್ಕೆ ಹೇಳಿದ್ದಾರೆ ಅಂತಂದ್ರೆ 500 ಜನರದ್ದು ಒಂದೇ ಟೈಮ್ನಲ್ಲಿ ರೆಡಿ ಮಾಡಿ ಕೊಡಬೇಕಾಗುತ್ತೆ. ಬಫೆ ಅಂದ ಕೂಡಲೇ ಹೋಗ್ತಾನೆ ಇರ್ತದೆ, ಗ್ಯಾಪ್ ಅಂತ ಇರೋದಿಲ್ಲ. ಈಗ ನೀವು ಇಲ್ಲೇ ಪಂಕ್ತಿಯನ್ನು ಹಾಕಿ ಬಡಿಸಿದ್ರೆ 15-20 ನಿಮಿಷ ಒಂದು ಪಂಕ್ತಿ ಏನು 100-150 ಜನ ಕೂಡುತ್ತಾರೆ, ಆವ ಜಾಗದ ಒಂದು ಅನುಕೂಲಕವಾಗಿ ಇರ್ತದೆಯಲ್ಲ, ಆವಾಗ ಮಧ್ಯೆ ಗ್ಯಾಪ್ ಇರ್ತದೆ. ನಮಗೆ ಇಂತಿಷ್ಟು ಜನ ಇರಬಹುದು, ಇಂತಿಷ್ಟು ಜನರಿಗೆ ರೆಡಿ ಆಗಬೇಕು ಅಥವಾ ರೆಡಿ ಆಗಿದ್ದು ಸಾಗುವಾಗವಾಗಿದೆ ಹೇಳುವಂಥ ಒಂದು ಅವಕಾಶಗಳಿರ್ತವೆ. ಬಫೆಯಲ್ಲಿ ಅದು ಇರುವುದಿಲ್ಲ. ಈಗ 500 ಜನರಿಗೆ ಅಂದ್ರೆ 500 ಜನರಿಗೆ ಆಗುವಷ್ಟು ರೆಡಿ ಆಗಲೇ ಬೇಕಿರ್ತದೆ. ಒಂದು ಗಂಟೆನೋ 12:30 ಟೈಮ್ ಕೊಟ್ಟಿರ್ತಾರಲ್ಲ, ಅಷ್ಟೊತ್ತಿನೊಳಗೆ ಅಷ್ಟು ರೆಡಿ ಆಗಲೇ ಬೇಕಾಗಿರ್ತದೆ. ಮತ್ತೊಂದು ಏನಂದ್ರೆ ಬಫೆಯಲ್ಲಿ ಕೆಲವೊಂದು ಐಟಮ್ಗಳು ಬೇಗ ಖಾಲಿ ಆಗ್ತವೆ, ಕೆಲವೊಂದು ಎಷ್ಟಾದ್ರೂ ಖಾಲಿಯೇ ಆಗುವುದಿಲ್ಲ ಅಂತ ಒಂದು ಸಮಸ್ಯೆ ಬರ್ತದೆ? ಹಾಗೆ ಜಾಸ್ತಿ ಉಂಟು. ಯಾಕೆಂದ್ರೆ ಈಗ ನಾವು ಬಡಿಸಿದ್ದಾದ್ರೆ ಈಗ ಒಂದು 3-4 ಐಟಮ್ಸ್ ಮಾಡಿದ್ರೆ ಒಂದಾದ್ಮೇಲೆ ಒಂದನ್ನು ತಗೊಂಡು ಹೋಗ್ತೇವೆ. ಈಗ ಬಫೆಯಲ್ಲಿ ಕೇಳುವವರು ಒಂದು ಐಟಮ್ಸ್ ಚೆನ್ನಾಗಿದೆ ಅಂದ್ರೆ ಅದನ್ನೇ ಜಾಸ್ತಿ ಕೇಳ್ತಾರೆ. ಹಾ ಪೂರಿ ಖಾಲಿ, ಒಂದೇ ದಪ್ಪ ಸಾಂಬಾರ್ ಇದ್ರೆ ಅದನ್ನೇ ಖಾಲಿ ಮಾಡಬಹುದು. ಹೀಗೆ ಜಾಸ್ತಿ ಆಗೋದು ಸಾಧ್ಯತೆಗಳು ಬಹಳ ಇರ್ತವೆ. ಅದಕ್ಕೆಲ್ಲ ನಾವು ರೆಡಿಯಾಗೇ ಇರಬೇಕಾಗತ್ತೆ. ಈಗ ತಯಾರು ಮಾಡಿರುವಂತಹ ಒಂದು ಕಡಿಮೆ ಆದ್ರೆ ಏನಾದರೂ ಸೇರಿಸಿಕೊಂಡು ಉದ್ದ ಮಾಡಬಹುದು, ಜಾಸ್ತಿ ಆದ್ರೆ ಏನ್ ಮಾಡುದು, ಉಳಿಕೆಯನ್ನು ಏನ್ ಮಾಡುವುದು? ಉಳಿಕೆಯನ್ನ ಬಹಳಷ್ಟು ಊರಲ್ಲಿ ವ್ಯವಸ್ಥೆ ಇಲ್ಲ. ಈಗ ಏನು ಎಲ್ಲರೂ ಕೆಲವರು ಪಾತ್ರೆಯನ್ನ ತೊಳೆದಿಕ್ಕೆ ಇದು ಎಲ್ಲ ಬರ್ತಾರಲ್ಲ, ಅವ್ರು ಕೆಲವರೆಲ್ಲ ತಗೊಂಡು ಹೋಗ್ತಾರೆ. ಬಹಳಷ್ಟು ಜನರಿಗೆ ಅದು ಅನುಕೂಲ ಆಗತ್ತಲ್ಲ. ಈಗ ಅದನ್ನು ತಗೊಂಡು ಹೋಗಿ ಎಲ್ಲೂ ವಿಲೇವರಿ ಮಾಡಲಿಕ್ಕೆ ವ್ಯವಸ್ಥೆ ಇಲ್ಲ. ಇಲ್ಲಿ ಜಾಸ್ತಿ ಅದನ್ನು ಒಯ್ಲಿಕ್ಕೆ ವ್ಯವಸ್ಥೆ ಉಂಟು, ಬಹಳಷ್ಟು ಮಂದಿ ತಗೊಂಡು ಹೋಗ್ತಾರೆ. ಈಗ ಸೌದೆಯಲ್ಲಿ ಒಲೆ ಇಟ್ಟು ಅಡಿಗೆ ಮಾಡುವುದಕ್ಕೂ ಈ ಗ್ಯಾಸ್ನಲ್ಲಿ ಮಾಡೋದಕ್ಕೂ ಏನು ಅನುಕೂಲತೆ ಇದೆ ನಿಮಗೆ? ಸಮಯದ ಅಭಾವ ಬಹಳ. ಈಗ ಈ ಗ್ಯಾಸ್ನಲ್ಲಾದರೆ ಬೇಗ ಆಗತ್ತೆ, ಮತ್ತೆ ಈ ಹೊಗೆ ಏನು ಮಾಲಿನ್ಯ ಇರ್ತದಲ್ಲ ಅದು ಇರುವುದಿಲ್ಲ. ಈಗ ಸಾಮಾನ್ಯ ಒಂದು 10 ವರ್ಷಗಳ ಈಚೆಗೆ ಕಟ್ಟಿಗೆ ವ್ಯವಸ್ಥೆ ಇದು ಬಹಳ ಕಡಿಮೆ ಆಗಿದೆ. ಸಾಮಾನ್ಯ 100 ಅಲ್ಲ 2% ಇಲ್ಲ ಅನ್ನುವಂಥ ಒಂದು ಸಣ್ಣ ಅಡುಗೆ ಎಲ್ಲ ಮಾಡ್ಬೋದು ತೊಂದರೆ ಇದೆ. ಅದಕ್ಕೂ ಕೂಡ ನಮ್ಮಲ್ಲಿ ಅಂದರೆ ಒಲೆ ಇದು ಎಲ್ಲ ವ್ಯವಸ್ಥೆ ಇರೋದ್ರಿಂದ ನಾವು 50 ಜನರಿಗಾದರೂ ಒಂದು 2 ಒಲೆ ಇದನ್ನು ತೊಗೊಂಡು ಹೋಗೇ ಬಿಡ್ತೇವೆ. ಹಾಗಾಗಿ ಕಟ್ಟಿಗೆ ಅದು ಬಹಳ ಕಡಿಮೆ ಆಗಿದೆ. ಹೌದು ಸರಿ. ನಾರಾಯಣ ಗಣಪತಿ ಭಟ್ ಅವರೇ, ಇನ್ನೊಂದು ವಿಚಾರಕ್ಕೆ ಬರುವ ನಿಮ್ಮ ಕೃಷಿಯ ಬಗ್ಗೆ, ಇದರ ಬಗ್ಗೆ ಹೇಳಿಗ, ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇದ್ರಿ, ನಿಮ್ಮ ಕೃಷಿ ಅನುಭವ? ನನ್ನ ವಿದ್ಯಾಭ್ಯಾಸ 7ನೇ ಕ್ಲಾಸು, ಹೈಸ್ಕೂಲಿಗೆ ಅಂತ ಒಂದು 5-6 ತಿಂಗಳು ಹೋಗಿದ್ದೆ. ತಂದೆಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಆಯಿತು, ಮಧ್ಯದಲ್ಲಿ ಬಿಡುವಂಥ ಪ್ರಸಂಗ ಬಂತು. ಹಾಗಾಗಿ ನಾನು ಸಾಮಾನ್ಯ 13 ವಯಸ್ಸಿನಿಂದ ಕೃಷಿಯಲ್ಲಿ ತೊಡಗಿದ್ದೇನೆ. ಅದನ್ನು ನಾನು ಕೃಷಿಯನ್ನು ಮಾಡಿದರೆ ಕುಟುಂಬಕ್ಕೆ ಆಧಾರ ಅನ್ನುವಂಥ ಪ್ರಸಂಗ ಇತ್ತು. ಆಗಿಂದ ಕೃಷಿ ಮಾಡ್ಕೊಂಡು ಬಂದಿದ್ದೇನೆ. ಏನೇನು ಕೃಷಿ ಮಾಡ್ತೀರಿ? ನಾವು ಗದ್ದೆ ತೋಟ, ಇನ್ನು ತೋಟದಲ್ಲಿ ಅಡಿಕೆ ಬಾಳೆ ಯಾಲಕ್ಕಿ ಮೆಣಸು ಇಷ್ಟನ್ನೇ. ಗದ್ದೆಯಲ್ಲಿ ಭತ್ತವನ್ನು ಬೆಳೀತಿದ್ದು, ಬೇಸಿಗೆಯಲ್ಲಿ ತರಕಾರಿಗಳ ಹಿತ್ತಲು, ಆನಂತರ ಉದ್ದು ಅಂದರೆ ಬೌಡೆ ಕಾಳು ಇದನ್ನೆಲ್ಲ ಹಾಕ್ತಿದ್ವಿ. ಈಗೀಗ ಪ್ರಾಣಿಗಳ ಕಾಟದಿಂದ ಅದು ಕೂಡ ಕಡಿಮೆ ಆಗಿದೆ. ಭತ್ತ ಬೆಳೆಯೋರು ನಮ್ಮಲ್ಲಿ ಕಡಿಮೆ ಆಗಿದ್ದಾರೆ, ತೋಟ ಹಾಕಿದ್ದೆ ಸ್ವಲ್ಪ ಜಾಸ್ತಿ ಆಗಿದೆ. ಈಗ ಅಡುಗೆ ಮತ್ತೆ ಭಾಗವತಿಕೆ ಇದರ ಜೊತೆ ಜೊತೆಗೆ ಈ ಕೃಷಿಯನ್ನು ಕೂಡ ನೋಡ್ಕೊಳ್ಳೋದು ಕಷ್ಟ ಆಗೋದಿಲ್ಲ ಆಗ್ತಿತ್ತು. ಆದರೂ ಕೂಡ ನಾನು ಅದನ್ನು ಮಾಡ್ಕೊಂಡು ಬಂದಿದ್ದೇನೆ. ನಮ್ಮಲ್ಲಿ ಜಾನುವಾರುಗಳು ಇದನ್ನೆಲ್ಲ ದನ ಎಮ್ಮೆಗಳ ಕೆಲಸನೂ ಮಾಡಿಕೊಂಡು ಅದನ್ನು ಎಲ್ಲ ಮಾಡ್ಕೊಂಡು ಬಂದಿದ್ದೆ ನಾನು. ಈಗ ಮನೆಯವರ ಒಂದು ಸಹಕಾರ ಹೇಗಿದೆ? ಮನೆಯವರ ಸಹಕಾರ ತುಂಬ, ಅಂದರೆ ಮನೆ ಮತ್ತು ನಾನು ಇಲ್ಲದಾಗ ಮನೆ ಮೇಂಟೆನೆನ್ಸು, ನಮ್ಮಲ್ಲಿ ಕೊಟ್ಟಿಗೆ ಅಂತ ಹೇಳ್ತಾರಲ್ಲ, ಅದನ್ನು ವ್ಯವಸ್ಥೆ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ ಅವರು. ಭಾಳ ಹೊಂದಾಣಿಕೆಯಿಂದ ಭಾಳ ಉಪಯುಕ್ತವಾಗಿ ಹೋಗಿದೆ. ಆಮೇಲೆ ಈಗ ಹಟ್ಟಿ ಗೊಬ್ಬರವನ್ನೇ ಹಾಕೊಂಡು ಕೃಷಿ ಮಾಡ್ತಾ ಇದ್ರು ಅಥವಾ ರಾಸಾಯನಿಕ ಗೊಬ್ಬರ ಕೂಡ ಬಳಕೆ ಮಾಡ್ತೀರಾ? ರಾಸಾಯನಿಕ ಗೊಬ್ಬರ ಬಳಸಲೇ ಇಲ್ಲ ಅಂತಲ್ಲ, ಕೆಲವೊಂದು ಭತ್ತಕ್ಕೆ ಈಗ ಎಕರೆಗೆ ಒಂದು 20 ಕೆಜಿ ಅಷ್ಟನ್ನೇ ಕಡಿಮೆ ಪ್ರಮಾಣದಲ್ಲಿ ಬೆಳೆಸಿ ದಡ್ಡಿ ಗೊಬ್ಬರವನ್ನೇ ಹಾಕಿದ್ದು ಜಾಸ್ತಿ ಇದೆ. ಈ ಕೊಳೆ ರೋಗ ಎಲ್ಲ ಹೇಗಿದೆ ಪರಿಸ್ಥಿತಿ ಈಗ? ಈ ವರ್ಷದಂತೂ ಈ ವರ್ಷದಲ್ಲಿ ಕೊಳೆ ರೋಗ ಜಾಸ್ತಿ ಪ್ರಮಾಣದಲ್ಲಿ ಇತ್ತು. ಔಷಧಿಯನ್ನು ಹೊಡೆದ್ರೂ ಕಂಟ್ರೋಲ್ ಆಗದೆ ಎಷ್ಟೋ ಕಷ್ಟ ಆಗಿದೆ, ನಷ್ಟ ಆಗಿದೆ. ಈ ಎಲೆ ಚುಕ್ಕಿ ರೋಗ ಕೂಡ ಉಂಟ? ಎಲೆ ಚುಕ್ಕಿ ರೋಗ ಸ್ವಲ್ಪ ಮಟ್ಟಿಗೆ ಬಂದಿದೆ, ಬಹಳ ಕಡೆ ಬಂದಿದೆ. ಈ ಅಡಿಕೆ ಮರಕ್ಕಂತೂ ಬಹಳ ಕಡೆ ಬಂದು ಎಲ್ಲ ಒಣಗಿ ಹೋಗಿದ ದೃಶ್ಯಗಳು. ನಿಮ್ಮ ತೋಟದಲ್ಲಿ ಸ್ವಲ್ಪ ಕಡಿಮೆ ಇದೆ, ಬಂದಿಲ್ಲ ಹೇಳೋ ಪ್ರಮಾಣದಲ್ಲೇ ಇದೆ. ಅದಕ್ಕೆ ಪ್ರತ್ಯೇಕವಾಗಿ ಏನಾದರೂ ನೀವು ಸಿಂಪರಣೆ ಮಾಡಿದ್ರಾ? ನಾವು ತುತ್ತ ಸುಣ್ಣ ಮತ್ತೆ ಈ ಕೊಳೆ ರೋಗಕ್ಕೆ ಬಯೋಪಾಲ್ಟು ಮತ್ತು ತುತ್ತ ಸುಣ್ಣನೇ ಇನ್ನೂ ರೂಢಿಯಲ್ಲಿದೆ. ಎಲೆ ಚುಕ್ಕೆ ರೋಗಕ್ಕೇನು ಇನ್ನೂವರೆಗೆ ಮಾಡಲಿಲ್ಲ. ಕಾಡು ಪ್ರಾಣಿಗಳ ಹಾವಳಿಯ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಎಷ್ಟರ ಮಟ್ಟಿಗೆ ಹಾನಿ ಉಂಟು ಮಾಡ್ತಾ ಇದೆ? ನಮ್ಮಲ್ಲಿ ಮಂಗಗಳು, ಅನಂತರ ನವಿಲು, ಅನಂತರ ಈ ಹಂದಿ, ಇದು ಕಾಡು ಹಂದಿ ಬಹಳ, ಅದರಿಂದನೇ ಬಹಳಷ್ಟು ಬಾಳೆ ಗಿಡ, ಅಡಿಕೆ ಗಿಡ, ತೆಂಗಿನ ಗಿಡ ಎಲ್ಲ ತಿಂತಾವೆ. ಭತ್ತವನ್ನು ನವಿಲು, ಮಂಗ, ಹಂದಿ ಎಲ್ಲವೂ ತಿಂತಾವೆ. ಅದಕ್ಕೆ ಎಷ್ಟೇ ನಾವು ಈಗ ಕಾನೂನು ಕಟ್ಟಳೆಗಳು ಇದಾವಲ್ಲ, ಐಬೆಕ್ಸು ಬಲೆಯನ್ನು ಹಾಕಿದರೂ ಕೂಡ ಅದನ್ನ ಹೊರದುಕೊಂಡು ಒಳಗೆ ಬಂದು ತಿನ್ನುವ ಅಷ್ಟರ ಮಟ್ಟಿಗೆ ಸ್ವಲ್ಪ ಜಾಸ್ತಿ ಇದೆ ಇಲ್ಲಿ. ಐಬಿಕ್ಸ್ ಬೇಲಿ ಹಾಕಿದ್ರು ಕೂಡ ಹಂದಿಗಳು ಬರ್ತವೆ, ದೊಡ್ಡ ದೊಡ್ಡ ಹಂದಿಗಳು ಇರ್ತಾವಲ್ಲ, ಕ್ಯಾರಿಲ್ಲೇ ಅದನ್ನ ದೂಡ್ಕೊಂಡು ಹರಿದು ಒಳಗೆ ಬಂದು ಬಿಡ್ತವೆ. ಆ ರೀತಿ ನಮ್ಮದೇ ಹೊಲದಲ್ಲಿ ಆಗಿದೆ. ಸರಿ, ಈಗ ಮಳೆಯಿಂದಾಗಿ ಕೊಳೆ ರೋಗ ಎಲ್ಲ ಜಾಸ್ತಿ ಆಗಿದೆ ಅಂತ ಹೇಳಿರಿ, ಬೇರೆ ಏನು ಸಮಸ್ಯೆ ಆಗಿದೆ ಮಳೆಯಿಂದಾಗಿ? ಮಳೆಯಿಂದಾಗಿ ಕೊಳೆನೇ ಜಾಸ್ತಿ ಬಂದಿದೆ, ಮತ್ತು ನಮ್ಮಲ್ಲಿ ಸ್ವಲ್ಪ ಏರು ತಗ್ಗು ಪ್ರದೇಶ ಇರೋದ್ರಿಂದ ಬಾಕಿ ಏನು ಹಾನಿಗಳು ಆಗಿಲ್ಲ ಇನ್ನೂ. ಮಳೆಗಾಲದಲ್ಲಿ ತೋಡ ನೀರು ಮೇಲೆ ಬರೋದಿದೆಯಾ? ತೋಟದಲ್ಲಿ ಮೇಲೆ ಬರುವಾಗೆ ಇಲ್ಲ ಇಲ್ಲ ಇಲ್ಲ, ಹರಿದು ಹೋಗ್ತದೆ. ಹೊಳೆ ಹಳ್ಳಗಳು ತುಂಬ ಹೋಗ್ತವೆ, ಹೋದರೂ ಕೂಡ ಅದರಿಂದ ತೊಂದರೆ ಏನೂ ಆಗಿಲ್ಲ. ಆಮೇಲೆ ಈಗ ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನುಭವ ಏನು, ಅಂದ್ರೆ ಅಡಿಕೆಗೆ ಅಥವಾ ಬಾಳೆಗೆ ಸ್ಥಳೀಯವಾಗಿ ಮಾರುಕಟ್ಟೆ ಉಂಟಾ? ಉಂಟು ಉಂಟು. ನಮ್ಮಲ್ಲಿ ಇಲ್ಲಿ ಸ್ವಸಹಾಯ ಸಂಘ, ವ್ಯವಸಾಯ ಸೇವಾ ಸಹಕಾರಿ ಸಂಘ ಇದೆಯಲ್ಲ, ಅಲ್ಲಿ ಇಲ್ಲೇ ತಗೊಂಬಂದು ಹಾಕಿದ್ರೆ ಎಲ್ಲ ವಿಲೇವಾರಿ ಆಗ್ತದೆ. ಮತ್ತೆ ಯಕ್ಷಗಾನ ಭಾಗವತಿಕೆ ಬಗ್ಗೆ ಬರೋದಿದ್ರೆ ಯುವಕರಿಗೆ ನಿಮ್ಮ ಒಂದು ಸಂದೇಶ ಏನು, ಈ ಭಾಗವತಿಕೆಯನ್ನು ಒಂದು ಹವ್ಯಾಸವಾಗಿ ರೂಢಿಸಿಕೊಳ್ಬಹುದು ಅಂತ ಹೇಳ್ತೀರಾ? ಹೌದು, ಅದು ಬಹಳ ಕಡಿಮೆ ಆಗ್ತಾ ಇದೆ, ಜನರಲ್ಲಿ ಅಭಿರುಚಿ ಇದೆ. ಆದರೆ ಏನಾಗಿದೆ ಕೇಳಿದ್ರೆ, ಈಗ ಎಲ್ಲ ಮಕ್ಕಳು ವಿದ್ಯಾಭ್ಯಾಸದ ಕಡೆ ಹೊರಟು ಹೊರಗಡೆನೆ ಹೋಗ್ತಾ ಇದ್ದಾರೆ. ಮನೆಯಲ್ಲಿ ಇರುವಂಥವರು ಎಲ್ಲ ಏಜ್ ಆದವರು, ಸಾಮಾನ್ಯ 50 ದಾಟಿ 70 ವರೆಗಿನವರು ಇರ್ತಾರೆ. ಈಗ ಈ ಚಳಿಯಲ್ಲಿ ಯಾರು ಹೋಗ್ತಾರೆ? ಅಭಿರುಚಿ ಇರ್ತದೆ, ಆ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಯುವಕರು ಕೂಡ ಹವ್ಯಾಸವಾಗಿಟ್ಟುಕೊಂಡು ಅದನ್ನು ಕಲಿತು ಪ್ರದರ್ಶನ ಮಾಡೋದ್ರಿಂದ ತುಂಬ ಅನುಕೂಲ ಅಂತ ನನ್ನ ಒಂದು ಅನಿಸಿಕೆ. ಬಹಳ ಸಂತೋಷ ನಾರಾಯಣ ಗಣಪತಿ ಹೆಗಡೆಯವರೇ, ಹವ್ಯಾಸವಾಗಿ ಯಕ್ಷಗಾನ ತಾಳಮದ್ದಲೆಯಲ್ಲಿ ಮತ್ತು ಯಕ್ಷಗಾನದಲ್ಲಿ ಭಾಗವತಿಕೆಯನ್ನು ಮಾಡ್ತಾ ಇದ್ರಿ, ಜೊತೆಗೆ ವೃತ್ತಿಯಾಗಿಯೂ ಕೂಡ ಈ ಅಡುಗೆ ಕೆಲಸವನ್ನು ಮಾಡ್ತಾ ಇದ್ರಿ, ಕೃಷಿಯನ್ನು ಕೂಡ ಮುಂದುವರಿಸ್ತಾ ಇದ್ರಿ. ಈ ಎಲ್ಲ ಅನುಭವವನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೃಷಿ ಹವ್ಯಾಸಿ ಭಾಗವತಗೆ ಮತ್ತು ಅಡುಗೆ ವೃತ್ತಿ, ಈ ಕುರಿತು ಯಲ್ಲಾಪುರದ ಉಮ್ಮಚ್ಚಿಗೆಯ ನಾರಾಯಣ ಗಣಪತಿ ಹೆಗಡೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿಎಸ್ ಪ್ರಸಾದ್. ಕುತಲಾ ಬೋಲ್ ಪಕ್ಷಿಯೋ ಪಕ್ಷಿಯೋ ಹಮ್ ಖೇತ್ ಕೋ ಬಚಾ ಲೇತೆ ಹೇ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೆ ಮತಲಬ್ ಬೈಠ್ ಬೇಟಾ

ಆತ ವೈತಾಯ್ ಕಾಯ್ ಗೋ ಬೊಯ್ನಿ ವೈತಾಯ್ ಕಾಯ್ ಗೋ ಬೊಯ್ನಿ ವೈತಾಯ್ ಕಾಯ್ ಗೋ ಬೊಯ್ನಿ ಅನಿ ಮಾಜಾ ಮಾಜಾ ವಾಂಗಡನಿ ಅನಿ ಮಾಜಾ ಮಾಜಾ ವಾಂಗಡನಿ ಪಾವೊ ಕೇವ್ಚೆ ಕೇಲೋ ಪೆಂಕಾಟ್ ಮಾಜೆ ದರ್ಲೆ ದರ್ಲೆ ಅತ ವೈತಾಯ್ ಕಾಯ್ ಗೋ ಬೊಯ್ನಿ ವೈತಾಯ್ ಕಾಯ್ ಗೋ ಬೊಯ್ನಿ ವೈತಾಯ್ ಕಾಯ್ ಗೋ ಬೊಯ್ನಿ ಅನಿ ಮಾಜಾ ಮಾಜಾ ವಾಂಗಡನಿ ಅನಿ ಮಾಜಾ ಮಾಜಾ ವಾಂಗಡನಿ ದಾರತಲೋ ಆಂಬೋ ಸೋಲಾ ಸುಕಾನ್ ವಾಡಯಿಲೋ ಸುಕಾನ್ ವಾಡಯಿಲೋ ಸುಕಾನ್ ವಾಡಯಿಲೋ ಅನಿ ಹೋಕಲ್ ಹೋಕಲ್ ಬಾಯ್ ಗೋ ಆಮ್ಚಿ ಅನಿ ಹೋಕಲ್ ಹೋಕಲ್ ಬಾಯ್ ಗೋ ಆಮ್ಚಿ ಗೋವಾ ಬೈಚಾ ವಾಟೆ ಮಜ್ರಿ ಸೋಕೇಲೋ ಕವಳೋ ಕವಳೋ ಅನಿ ಸರ್ಗಾರ್ ಸಾತಾತ್ ಹೌಳ್ಯೋ ಸರ್ಗಾರ್ ಸಾತಾತ್ ಹೌಳ್ಯೋ ಸರ್ಗಾರ್ ಸಾತಾತ್ ಹೌಳ್ಯೋ ಅನಿ ಹೋಕ್ಲೆ ಆಜೋ ನೈ ಗೋ ತುಜೋ ಅನಿ ಹೋಕ್ಲೆ ಆಜೋ ನೈ ಗೋ ತುಜೋ ಗೋವಾ ಬೈಚಾ ವಾಟೆ ಕಾವಳ್ಯಾಂಧರ್ಲಿ ಸಾವಳಿ ಸಾವಳಿ ಅನಿ ಸರ್ಗಾರ್ ಸಾತಾ ಥೌಳ್ಯೋ ಸರ್ಗಾರ್ ಸಾತಾ ಥೌಳ್ಯೋ ಸರ್ಗಾರ್ ಸಾತಾ ಥೌಳ್ಯೋ ಅನಿ ಹೋಕ್ಲೆ ಆಜಿ ನೈ ಗೋ ತುಜೋ ಅನಿ ಹೋಕ್ಲೆ ಆಜಿ ನೈ ಗೋ ತುಜೋ ಬತ್ತೀಸ್ ದಾತಾ ಚಿಫನಿ ಜಾವಳಾ ಕೆ ಸಾಚಿ ಅತ ವೈತಾಯ್ ಕಾಯ್ ಗೋ ಬೊಯ್ನಿ ವೈತಾಯ್ ಕಾಯ್ ಗೋ ಬೊಯ್ನಿ ವೈತಾಯ್ ಕಾಯ್ ಗೋ ಬೊಯ್ನಿ ಅನಿ ಮಾಜಾ ಮಾಜಾ ವಾಂಗಡನಿ ಅನಿ ಮಾಜಾ ಮಾಜಾ ವಾಂಗಡನಿ ಆಮಿ ಆಮಿ ಹಡ್ಲೆ ನಾಲು ದವರ್ ದವರಲೆ ಧರ್ನಿ ಘರ್ಚಾ ಘರ್ಚಾ ಯಜಮಾನ್ ಘರ್ನಿ ನಾಲಕ್ ನಾಲಕ್ ಬೇಸಾವ್ ದೀವ್ಚಾ ಘರ್ಚಾ ಘರ್ಚಾ ಯಜಮಾನ್ ಘರ್ನಿ ನಾಲಕ್ ನಾಲಕ್ ಬೇಸಾವ್ ದೀವ್ಚಾ ಪೋಡಿ ಪೋಡಿ ಐಲೋ ನಾಲು ಅನಿ ಕಾಡಿ ಕಾಡಿ ಐಲೋ ರೋಸು ಅನಿ ನೆಂಟ್ಯಾ ನೆಂಟ್ಯಾನೆ ನಾರಾಣಿ ಆಮಿ ಆಮಿ ಹರ್ಲೆ ನಾಲು ಅನಿ ನೆಂಟ್ಯಾ ನೆಂಟ್ಯಾನೆ ನಾರಾಣಿ ಜಾಂಟ್ಯಾ ಜಾಂಟ್ಯಾ ಸವಾಸಿನಿ ಅನಿ ರೋಸಾಕ್ ರೋಸಾಕ್ ಬೇಸಾವ್ ದೀವ್ಚೆ ಜಾಂಟ್ಯಾ ಜಾಂಟ್ಯಾ ಸವಾಸಿನಿ आनी रोसाग रोसाग बेसांदीमचे ई वायनी तो मी तरी बोला आनी तो मी तरी बोला पहिलो तो रोसो लावा तेंचाल मजल मचनावान पहिलो तो रोसो लावा तेंचाल मजल मचनावान पहिलो तो रोसो ई वायनी तो मी तरी बोला आनी तो मी तरी बोला पहिलो तो रोसो लावा तेंचा देवा धर्माचा नावान पहिलो तो रोसो लावा तेंचा देवा धर्माचा नावान पहिलो तो रोसो ई वायनी तो मी तरी बोला आनी तो मी तरी बोला पहिलो तो रोसो लावा तेंचा जाजीचा नावान पहिलो तो रोसो लावा तेंचा जाजीचा नावान पहिलो तो रोसो ई वायनी तो मी तरी बोला आनी तो मी तरी बोला पहिलो तो रोसो लावा तेंचा वैबापुईचा नावान पहिलो तो रोसो लावा तेंचा आवैबापुईचा नावान पहिलो तो रोसो काना काना ताळयेर तेलू कपलार कपलार काडा कोरी काना काना ताळयेर तेलू कपलार कपलार काडा कोरी येता येता सांजु जकीरी स्त्रोसा कुरसाक बेसाव दिमच्या येता येता सांजु जकीरी स्त्रोसा कुरसाक बेसाव दिम गाडी गाडी गडगड जाता आणि योगो योगो कोण येता गाडी गाडी गडगड जाता आणि योगो योगो कोण येता अंकार अंकार मरी मायेता आणि रोसाक रोसाक बेसाव दिमच्या अंकार अंकार मरी मायेता आणि रोसाक रोसाक बेसाव दिमच्या गाडी गाडी गडगड जाता आणि योगो योगो कोण येता गाडी गाडी गडगड जाता आणि योगो योगो कोण येता मिला ग्रीन मिला ग्रीन साहेबीन येता आणि रोसाक रोसाक बेसाव दिमच्या मिला ग्रीन मिला ग्रीन साहेबीन येता आणि रोसाक रोसाक बेसाव दिमच्या गाडी गाडी गडगड जाता आणि योगो योगो कोण येता गाडी गाडी गडगड जाता आणि योगो योगो कोण येता कारमेल कारमेल साहेबीन येता आणि रोसाक रोसाक बेसाव दिमच्या कारमेल कारमेल साहेबीन येता आणि रोसाक रोसाक बेसाव दिमच्या आमचो नवरो आपुर बायसो इगर्ज सकल मा वाडो तासो आम आमचो नवरो आपुर बायचो इगर जस कलमा वाडोताचो नवऱ्या बापरे तुझ्या मामान दिल्ली बूट रे दाख नवऱ्या बापरे तुझ्या मामान दिल्ली बूट रे दाख आमचो नवरो आपुर बायसो इगर दिस कलमा वाडोतासो आमचो नवरो आपुर बायसो इगर दिस कलमा वाडोतासो नवऱ्या बापरे तुझ्या मामान दिल्ले पंजेरे दाख नवऱ्या बापरे तुझ्या मामान दिल्ले पंजेरे दाख आमचो नवरो आपुर